ಮಾತನಾಡಿದ ಅವರು, ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಪ್ರತಿನಿತ್ಯ 300 ಮೆಟ್ರಿಕ್ ಟನ್ ತ್ಯಾಜ್ಯ ಸಂಸ್ಕರಣೆ ಮಾಡಬಹುದಾಗಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆ, ರಾಜಧಾನಿ ತೊರೆಯಲು ನಿರ್ಧರಿಸಿದ ಖಾಸಗಿ ಕಂಪನಿ, ಉದ್ಯಮಿಗಳ ಕಳವಳ. ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮತ್ತೊಮ್ಮೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ರಾಜ್ಯದೆಲ್ಲೆಡೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ, ಕ್ಷಯಮುಕ್ತ ಭಾರತಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ರಾಜ್ಯಕ್ಕೆ ಬಾಕಿ ಇರುವ ಯೂರಿಯಾ ತ್ವರಿತ ಬಿಡುಗಡೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಮತ್ತು ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ಐಟಿಯಿಂದ ಮತ್ತೆ ಉತ್ಖನನ, ಮೂಳೆ ಮಣ್ಣು ಸಂಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ತೊಗರಿ ಕೃಷಿ ಅನುಭವ ಕುರಿತು ಶ್ರೀ ಸೋಮಣ್ಣ ಗುಣಾಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ತೊಗರಿ ಕೃಷಿ ಅನುಭವ ಕುರಿತು ಸೋಮಣ್ಣ ಗುಣಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುವವರು ಸೋಮೇಶ್ ಉಪ್ಪಾರ್. ಏನ್ ಮಾಡ್ತಾ ಇದ್ರಿ ಸೋಮಣ್ಣವರೇ? ತೊಗರಿ ಒಂದು ಅಲ್ಲೆಲ್ಲ ಹೋಗಿಲ್ಲ ಇವತ್ತು. ಎಲ್ಲಿ ಹೋಗಿಲ್ಲ ಸರ್. ಇದು ತೊಗರಿ ನಿಮ್ಮ ಕಡೆ ಜಾಸ್ತಿ ಬೆಳಿತೀರಾ ಸರ್? ಇದು ಮಿಶ್ರ ಬೆಳೆ ಆಗಿ ಬೆಳಿತಾರೆ ಸರ್, ಸಪ್ರೇಟ್ ಆಗಿ ಬೆಳಿತಾ ಇಲ್ಲ ಸರ್. ಈಗ ಸೋಮಣ್ಣರೇ, ನಾವಿರೋದು ನಿಮ್ಮೂರು ಚಿಲ್ಕಮುಖಿ, ನಿಮ್ಮ ಮನೇಲಿ ಇದೀವಿ. ಹೌದಲ್ವಾ? ಚಿಲ್ಕಮುಖಿ ಗ್ರಾಮದವ್ರು ನೀವು? ಹೌದು ಸರ್. ನಿಮ್ದು ಮುಖ್ಯವಾಗಿ ವೃತ್ತಿ ಏನು ಸೋಮಣ್ಣರೇ? ಇದೆ ಸರ್, ಹೊಲ್ದಾಗ ಮಾಡ್ಕೊಂಡು ಹೊಂಟೀನಿ ಸರ್. ನಾನು ಅದೇ 10 ವರ್ಷಲಿದ್ದ. ವ್ಯವಸಾಯ ಮಾಡ್ತೀರಿ? ವ್ಯವಸಾಯನ ಮಾಡ್ತೀನಿ ಸರ್. ಅಂದ್ರೆ ಸರ್ ನೀರಾವರಿ ಇಲ್ಲ ಸರ್ ನಮ್ದು. ಮಳೆ ಆಶ್ರಿತ ಜಮೀನ ಸರ್ ಅಷ್ಟು. ಅಂದ್ರೆ ನಿಮ್ಗೆ ಎಷ್ಟು ಎಕರೆ ಭೂಮಿ ಇದೆ? ನನ್ನ ಪಾಲಿಗೆ 3 ಎಕರೆ ಐತೆ ಸರ್. 3 ಎಕರೆ ಭೂಮಿ ಇದೆ. ಹ್ಞೂ ಸರ್. ಏನೇನು ಬೆಳಿತೀರಿ ಅದ್ರೊಳಗೆ? 2.5 ಎಕರೆ ತೊಗರಿ ಬೆಳಿತೀನಿ ಸರ್. ಇನ್ನ 1/2 ಎಕರೆ ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ನೀರು ತಾವ್ ಬರುತ್ತೆ ಸರ್, ಊಟಿ ಬರುತ್ತೆ ಅಂತಾರೆ ಸರ್. ಊಟಿ ಆತರ ಆಗಿದೆಯಾ? ಯಾಕೆ ಅಲ್ಲಿ ನೀರ್ ಜಾಸ್ತಿ ಬಸಿತೈತೆ? ಹೇಗೆ ಬಸಿತೈತೆ ಸರ್? ಗದ್ದೆ ಟೈಪ್ ಐತೆ ಸರ್, ಅದ ತಗ್ಗು ಪ್ರದೇಶ ಐತೆ ಸರ್ ಅದ. ಹಂಗಾಗಿ ಅದ ಸ್ವಲ್ಪ ಅಲ್ಲಿ ಮಣ್ಣಾಗಿದೆ ಸರ್. ಸವಳ ಇದ್ರೆ ಭತ್ತ ಬೆಳಿತಿದ್ ಸರ್ ನಮ್ಮ ಅಪ್ಪಾರ. ಅವಾಗ ಭತ್ತ, ಆಮೇಲೆ ಆರ್ಕ ಬೆಳಿತಿದ್ರು ಸರ್ ಅದ ಆ ಹೊಲಾಗ. ಈಗ ಭತ್ತನ ಹಾಕ್ತು ಸರ್. ಹಾಕಿದ್ರ ಏನಾಕತಿ, ಸ್ವಲ್ಪ ಜಾಸ್ತಿ ಕಸ ಬರೋದಕ್ಕ ಎತ್ತಿಲ್ಲ ಸರ್ ನಾನು. ಹೌದಾ? ಕಳೆ ನಿರ್ವಹಣೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಸರ್. ಹಂಗಾಗಿ ಭತ್ತ ಹಾಕಿಲ್ಲ ಸರ್ ನಾನು. ಸೊ ಭತ್ತ ಬೆಳೆದು ಬಿಟ್ಟಿದ್ರಿ? ಭತ್ತ ಬೆಳಗಿಲ್ಲ ಸರ್. ಅದ ಜಲಾನಂದರ ಮಾವಿನ ಗಿಡ ಹಾಕ್ಬಿಟ್ರ ಸರ್ ಆ ಗದ್ದಿಗೆ. ಆ ಗದ್ದಿಗೆ ಮಾವಿನ ಗಿಡ ಹಾಕಿ ಕೊಟ್ಬಿಟ್ರ ಸರ್ ಒಂದ್ 50. ಅವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗತ್ತೆ ಸರ್. ಅಲ್ಲಿ 10 ವರ್ಷದಿಂದನೂ ಅದಾವ ಸರ್ ಅವು ಗಿಡ. ಹೌದಾ? ಹ್ಮ್ ಸರ್. ಅದ್ರೀಗ ಮಾವಾಲೆ ಫಲ ಬರ್ತಾ ಇದೆಯಾ? ಫಲ ಬರ್ತೈತೆ ಸರ್. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಸರ್. ಸರಿಯಾದ ಗೊಬ್ಬರ, ಆಮೇಲೆ ಮತ್ತೆ ನೀರಾವರಿ ಇತ್ತಂದ್ರೆ, ಪಂಪ್ ಸೆಟ್ ಇತ್ತಂದ್ರ ಬ್ಯಾಸಿಗೆ ಟೈಮ್ನಲ್ಲಿ ನೀರು ಹರಿಸ್ಬೋದಿತ್ತು ಸರ್. ಅದ ಪಂಪ್ ಸೆಟ್ ಇಲ್ದಕ್ಕ ಮಳೆ ಆಶ್ರಿತವಾಗಿ ಬೆಳೆದಾವ ಸರ್ ಅವು ಗಿಡ 50 ಗಿಡನ. ಯಾವ್ದು ಮಾವು ಅದು ಸರ್? ಮಾವು ಬೆನಸ್ ಸರ್. ಅದು ಬೆನಸ. ಹ್ಮ್ ಸರ್. ಎಷ್ಟು ಬರ್ತದೆ ವರ್ಷ ನಿಮ್ಗೆ ಅಲ್ಲಿ ಇಳುವರಿ ಫಲ ಸರ್? ಅದು ಒಂದ 3 ಕ್ವಿಂಟಲ್ ಆಗತ್ ಸರ್. ಅದು 3 ಕ್ವಿಂಟಲ್ ಕಾಯಿ ಆಗತ್ ಸರ್. ಅದು ಕಾಯಿನ ಕೊಟ್ಬಿಡ್ತೀವಿ. ನೀವು ಕಾಯಿ ಕೊಟ್ಬಿಡ್ತೀರಾ? ಕಾಯಿ ಕೊಟ್ಬಿಡ್ತು ಸರ್. ಕಾಯಿ ಅಂದ್ರೆ ಏನ್, ಚಟ್ನಿಗಾಯಿ ಹೋಯ್ತಾರ ಹೇಗೆ? ಪರ್ ಮಂದಿ ಬರ್ತಾರ ಸರ್, ಅವ್ರು ಪ್ರತಿ ತೋಟ ತೋಟ ಅಡ್ಡಾಡ್ತಾರ ಸರ್, ಅವರು ಚಟ್ನಿಗೆ ಕಳಿಸ್ಬಿಡ್ತಾರ ಅಥವಾ ಅದು ಹಣ್ಣಿಗಿಡ್ತಾರ ಸರ್, ಹೇಳಗಿಲ್ಲ ಸರ್ ಅವ್ರು. ಅವ್ರು ಬಂದು ನೋಡ್ತಾರ ಸರ್ ಎಷ್ಟು ಪ್ರಮಾಣದಾಗ ಐತಿ ಅಂತೇಳಿ, ಅದು ನೋಡ್ತಾರ ಸರ್, ಅದ ಗಿಡದಾಗ ಕಾಯಿ ನೋಡ್ಕೊಂಡು ಅವ್ರು ಮುಗಿಸ್ಕೊಂಡ್ಬಿಡ್ತಾರ ಸರ್, ಗುತ್ತಿಗೆ ಮುಗಿಸ್ಕೊಂಡ್ಬಿಡ್ತಾರ ಸರ್. ಹೌದಾ ಸರ್? ಅಂದ್ರೆ ಅದು ಬಿಡಿಸುವ ಹಂತ ಹೇಗಿರ್ತದೆ, ಅದು ಚಟ್ನಿಗಾಗಿ ಯೋಗ್ಯವಾಗಿರ್ತದೋ ಅಥವಾ ಹಣ್ಣು ಮಾಡ್ಲಿಕ್ಕೆ ಯೋಗ್ಯವಾಗಿರ್ತದೋ ಹೇಗೆ? ಅದು ಸರ್ ಹಣ್ಣು ಮಾಡಕ್ ಯೋಗ್ಯ ಸರ್, ಅದು ಸರ್ ಜಾಸ್ತಿ ಹಣ್ಣು ಮಾಡಕ್ ಯೋಗ್ಯ ಸರ್. ಅದ ಅವ್ರೇನ್ ಮಾಡ್ತಾರ, ಕಲರ್ ಬಂದದ್ದು ಅಲ್ಲೇ ಅವು ತಮ್ಗೆ ಬೇಕಾಗಿದ್ದು ಹಣ್ಣಿಗೆ ಇಟ್ಕೊಂಡ್ ಸರ್ ಓದುದು ಚಟ್ನಿಗೆ ಕಳಿಸ್ಬಿಡ್ತಾರ ಸರ್. ಎಲ್ಲಿಯವರು? ಇಲ್ಲೇ ಕರ್ನಾಟಕದವರ ಅಥವಾ ಬೇರೆ ಕಡೆ? ಇಲ್ಲ ಸರ್, ಇಲ್ಲ ಕುದ್ರಿಮಾತಿ ಅಂತ ಬರ್ತದೆ ಸರ್, ಕುದ್ರಿಮಾತಿ ಇಲ್ಲ ಮಂಗಳೂರು ಇಲ್ಲ ಸುತ್ತಮುತ್ತ ಅದಾರ ಸರ್ ಅವರು. ಅಂದ್ರೆ ಅವ್ರು ಏನಾದ್ರು ಚಟ್ನಿ ಮಾಡಿ ಮಾರಾಟ ಮಾಡ್ತಾರ? ಅವ್ರು ಮಾಡಂಗಿಲ್ಲ ಸರ್, ಅವರು ಮಾರ್ಕೆಟ್ಗೆ ಹೊಡೆದ್ಬಿಡ್ತಾರ ಸರ್. ಹೊಡೆದ್ಬಿಡ್ತಾರೆ ಸರಿ. ಅಂದ್ರೆ ಈಗ ನಿಮ್ಗೆ ಮಾವಿನ ಒಂದು ಬೆಳೆದು ಪ್ರತಿಫಲ ಸಿಗ್ತಾ ಇದೆ? ಸಿಗಕತ್ತೆ ಸರ್. ವರ್ಷ ಎಷ್ಟು ಆದಾಯ ಬರುತ್ತೆ ಅದಕ್ಕೆ? ಅದು ಸರ್ ಒಂದ್ ಕ್ವಿಂಟಾಲ್ಗೆ 3,000 ರೂಪಾಯಿ ತಗೊಂತಾರ ಸರ್. ಎಷ್ಟು ಕ್ವಿಂಟಲ್ ಆಗ್ತದೆ ನಿಮ್ಗೆ? 2-3 ಕ್ವಿಂಟಲ್ ಆಗತ್ತೆ ಸರ್ ಅದು. ಓಹೋ ಸರ್, ಒಂದು 10,000 ರೂಪಾಯಿ ಅಷ್ಟು? ಒಂದ್ 10,000 ರೂಪಾಯಿ ಅಷ್ಟು. ವರ್ಷಕ್ಕೆ 10,000? ಅದು ಸರ್ ಅಷ್ಟು ಆದಾಯ ಸಿಗ್ತದೆ ಸರ್, ಮಳೆ ಆಶ್ರಿತ ಸಿಗ್ತದೆ ಸರ್. ಏನು ಅಂತ ಏನು ಖರ್ಚು ಇಲ್ಲ? ಅದು ಖರ್ಚು ಏನಿಲ್ಲ ಸರ್, ಖರ್ಚು ಇಲ್ಲ ಸರ್. ಎಷ್ಟು ಗಿಡಗಳಿಗೆ ಬರ್ತದ ಅದು? ಅದು ಸರ್ 50 ಗಿಡ ನಾಟಿ ಮಾಡಿದ್ರು ಸರ್ ಜಲಾನಿಂದ, ಅದ್ರೊಳಗೆ 30 ಗಿಡ ಉಳ್ಕೊಂಡವ್ ಸರ್, ಇನ್ನ 20 ಗಿಡ ಕರಡಿ ಎಲ್ಲ ಬಂದು ಆರಡಿ ಮುರಿದ್ಬಿಟ್ಟು ಸರ್. ಅಂದ್ರೆ 30 ಗಿಡದಿಂದ ಒಂದು 3 ಕ್ವಿಂಟಲ್ ಸಿಗ್ತದೆ? 3 ಕ್ವಿಂಟಲ್ ಸಿಗುತ್ತೆ ಸರ್. ಮತ್ತೆ ಈಗ ಹೊರಭೂಮಿಯಲ್ಲಿ ಏನ್ ಬೆಳಿತಿದ್ರಿ? ಹೊರಭೂಮಿಯಲ್ಲಿ ತೊಗರಿ ಹಾಕ್ತೀನಿ ಸರ್, ತೊಗರಿ ಹಾಕಕತ್ತೀನಿ ಸರ್ ನಾನು. ತೊಗರಿ ಹಾಕಕತ್ತೀನಿ ಅಂದ್ರೆ ಸರ್ ಜಾಸ್ತಿ ನಮ್ಗೆ ಸ್ವಲ್ಪ ಎತ್ತ ಇಲ್ಲ ಸರ್, ಕಳೆ ನಿರ್ವಹಣೆ ಮಾಡಕ್ ಆಗ್ಲಾರ್ದಕ್ಕ ನಾನು 6 ಫುಟ್ ಬೀದಿ ಬಿಟ್ಟು ಟ್ರ್ಯಾಕ್ಟರ್ ಕುಂಟಿ ಒಡ್ಸೋದ್ ಸಲುವಾಗಿ ತೊಗರಿ ಹಾಕಕತ್ತೀನಿ ಸರ್. ಹೌದು, ಅಂದ್ರೆ ತೊಗರಿನೇ ಮುಖ್ಯ ಬೆಳೆ ಮಾಡ್ಕೊಂಡ್ರೆ ನೀವು? ಹೌದು ಸರ್, ತೊಗರಿನ ಮುಖ್ಯ ಬೆಳೆ ಮಾಡ್ಕೊಂಬಿಟ್ಟಿನಿ ಸರ್. ಅದೇ ಎತ್ತಿಲ್ದಕ್ಕೆ ಎತ್ತಿಂಗಳಾಗುತ್ತಂದ್ರ ಮಿಶ್ರ ಬೆಳೆ ಆಗಿ ಮಾಡ್ಕೋಬಹುದು ಸರ್. ಈಗ ಎತ್ತ ಇಲ್ದಕ್ಕ ಬರೀ ಟ್ರ್ಯಾಕ್ಟರ್ಗೆ ಗಳೆ ಹೋಗಕ್ ಸರ್, ಅದು ಕಳೆ ನಿರ್ವಹಣೆ ಸಲುವಾಗಿ ಬರೀ ತೊಗರಿನ ಮುಖ್ಯ. ನೀವು ಮೂಲತಃ ಕೃಷಿಕರಲ್ವಾ, ನಿಮ್ಗೆ ಎತ್ತು ಅವೆಲ್ಲ ಇರ್ಲಿಲ್ಲ? ನಾವು 4 ಜನ ಅಂತಂಬಳಲ್ ಸರ್, ಅವಾಗ ಕೂಡಿದ್ದಾಗ ಎತ್ತಿದ್ವು ಸರ್, ಎತ್ತು ಬಂಡಿ ಆಮೇಲೆ ಆಕಳ ಎಮ್ಮಿ ಎಲ್ಲ ಇದ್ವು ಸರ್. ಒಂದು 5-6 ವರ್ಷ ಸುಮಾರು ಹಿಂದ್ಗಡೆ ಬ್ಯಾರೆ ಅದ್ವಲ್ ಸರ್, ಅವಾಗ ಸ್ವಲ್ಪ ನಮ್ಮ ಅಣ್ಣರಿಗೆ ಹೋದ್ವು ಸರ್ ಅವು ಎತ್ತು. ನಿಮ್ಮ ಪಾಲಿಗೆ ಎತ್ತುಗಳು ಬಂದಿಲ್ಲ? ನಮ್ಮ ಪಾಲಿಗೆ ಭೂಮಿ ಎಷ್ಟು ಬಂದಿದೆ? 3 ಎಕರೆ ಬಂದಿದೆ. 3 ಎಕರೆ ಭೂಮಿ ಬಂದಿದೆ. ಅದರಲ್ಲಿ ನೀವು 3 ಎಕರೆಯನ್ನು ಉಳುಮೆ ಮಾಡ್ತೀರಿ? 3 ಎಕರೆ ಉಳುಮೆ ಮಾಡ್ತು ಸರ್. 2.5 ಎಕರೆ ಅದು ಸೌಳು ಭೂಮಿ ಇರೋದು ಬೇರೆ ಜಾಗ? ಅದು ಸೌಳು ಭೂಮಿಯಾಗ ಮಾವಿನ ಗಿಡ ಇರೋದು ಸರ್. ಅದನ್ನೇ 3 ಎಕರೆನ ಅಥವಾ ಬೇರೆ? ಅದನ್ನ ಹಿಡ್ಕೊಂಡ ಸರ್. ಅದ್ ಹಿಡ್ಕೊಂಡು ಸೇರ್ಕೊಂಡು 3 ಎಕರೆ ಅವೆರಡು ಹತ್ರದಲ್ಲಿ ಇದಾವ ಬೇರೆ ಬೇರೆ? ಒಂದ್ ಹತ್ರ ಸರ್ ಅಷ್ಟು. ಒಂದ್ ಸೈಡ್ ತಗ್ಗು ಪ್ರದೇಶದಾಗ ಅದು ಮಾವಿನ ಗಿಡ ಅದ ಸರ್. ಅಂದ್ರೆ ನೀವು ಪ್ರತಿ ವರ್ಷ ತೊಗರಿ ಬೆಳಿತೀರಿ? ಪ್ರತಿ ವರ್ಷ 4ನೇ ವರ್ಷ. ಮುಂಗಾರಿಗೆ ಹಿಂಗಾರಿಗೆ? ಮುಂಗಾರಿಗೆ ಸರ್, ಅದು ಮುಂಗಾರಿಗೆ ಅಷ್ಟೇ ಬರ್ತದೆ ಸರ್, ಯಾಕಂದ್ರೆ ಮಳೆ ಆಶ್ರಿತ ಆಗತ್ತೆ ಅಲ್ಲ ಸರ್. ಈಗ ಹಿಂಗಾರಿಗೆ ಅಂದ್ರೆ ಮಳೆ ಕಡಿಮೆ ಆಗ್ಬಿಡ್ತಾವ ಸರ್ ಅಷ್ಟೊತ್ತಿಗೆ. ಮುಂಗಾರಿಗೆ ಅಷ್ಟೇ ಸರ್. 3 ಎಕರೆ ಆಗ್ತೀರಾ? 2.5 ಎಕರೆ ಆಗ್ತೀರಿ? ಹ್ಞೂ ಸರ್. ಈ ತೊಗರಿ ನಿರ್ವಹಣೆ ಹೇಗೆ ಆರಂಭದಿಂದ ಹೇಳಿ ನಮಗೆ, ಯಾಕಂದ್ರೆ ತೊಗರಿ ಪ್ರತಿನಿತ್ಯ ಬೇಕಾಗುವಂತ ಒಂದು ದ್ವಿದಳ ಧಾನ್ಯ. ಆದ್ರೆ ಅದನ್ನ ಬೆಳೆಯುವಂತ ರೈತರಿಗೂ ಸಹಿತ ಒಂದು ಆರ್ಥಿಕವಾಗಿ ಭದ್ರತೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಿಗುತ್ತೆ ಸರ್. ಯಾತರ ಮಾಡ್ಬೇಕಂದ್ರ ಸರ್, ಅದನ್ನ ಬ್ಯಾಸ್ಗಿ ಟೈಮ್ನಾಗ ಡಿಸೆಂಬರ್ ಕಳೆದ ಮೇಲೆ ಜನವರಿ ಫೆಬ್ರವರಿಯಾಗ ಒಂದ್ ಸರ್ತಿ ಕ್ಲೀನ್ ಮಾಡ್ಕೋಬೇಕು ಸರ್ ನೊಲಾನ. ಮಾರ್ಚ್ ಏಪ್ರಿಲ್ನಾಗ ಮತ್ತೆ ಒಂದ್ ಸರ್ತಿ ಕ್ಲೀನ್ ಮಾಡ್ಕೋಬೇಕು ಸರ್ ಹೊಲನ. ಅಂದ್ರ ಕುಂಟಿ ಅಥವಾ ರೂಟ್ರ್ ಅಥವಾ ಇಲ್ಲಾಂದ್ರೆ ಟಿಲ್ಲರ್ ಹಾಕ್ಬೇಕು ಸರ್. ಅದ ಅದಕ್ಕೆ ತಕ್ಕಂತ ನೋಡ್ಕೊಂಡು ಹೊಲ ಅದ ಮಾಡಿ ಇಟ್ಕೋಬೇಕು ಸರ್. ಮೇ ತಿಂಗಳದಾಗ ಸರ್ ಲಾಸ್ಟ್ ವೀಕ್ನಾಗ ಬೀಜ ಊರ್ಬಹುದು ಸರ್, ಯಾಕಂದ್ರ ರೋಣಿ ಮಳೆಗೆ ಹಾಕ್ಬೇಕು ಸರ್. ಆಕ್ಚುಲಿ ತೊಗರಿ ರೋಣಿ ಮಳೆಗೆ ಬಿತ್ತನೆ ಮಾಡ್ಬೇಕು ಸರ್. ಈಗ ರೋಣಿ ಮಳೆಗೆ ಬಿತ್ತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಈಗ ಬಿತ್ತದಕ್ಕೆ ಈ ಕ್ರಮಗಳೇನು, ಎಷ್ಟೆಷ್ಟು ಅಂತರದಲ್ಲಿ ಬೀಜಗಳನ್ನ ಬಿತ್ತೀರಾ? ನಾನ್ ಸರ್ 6.5 ಫುಟ್ ಬೀದಿ ಬಿಡ್ತೀನಿ ಸರ್. 6.5 ಫುಟ್ ಬೀದಿ ಬಿಟ್ರೆ ಅದ ಟ್ರ್ಯಾಕ್ಟರ್ ಒಳಗ ಹೋಗಕ್ ಸಾಧ್ಯ ಆಗತ್ ಸರ್. ಅಷ್ಟು ಅಂತರ ಬೇಕಾ? ಹ್ಞೂ ಸರ್, ಇಲ್ಲಾಂದ್ರೆ ಟ್ರ್ಯಾಕ್ಟರ್ ಒಳಗ ಹೋಗಲ್ ಸರ್. ಮತ್ತೆಲ್ಲ ಸಾಲ್ ತೊಳೆದು ಎಲ್ಲ ಲೈನ್ ಎಲ್ಲ ಕಟ್ ಆಗಿ ಹೋಗೋ ಸರ್, ತೊಗರಿ ಕಟ್ ಆಗತ್ ಸರ್. ಹಂಗಾಗಿ 6.5 ಫುಟ್ ಅಂತರ ಬಿಡ್ತೀನಿ ಸರ್. ನಾನು ಗಿಡದಿಂದ ಗಿಡಕ್ಕ 1.5 ಫುಟ್ ಬಂದ ಬೀಜ ನಾಟಿ ಮಾಡ್ತೀನಿ ಸರ್ ನಾನು. ಹಂಗಾಗಿ ಒಂದು 2.5 ಎಕರೆಗೆ ಒಂದು 2.5 ಕೆಜಿ ಹೋಗ್ತಾವ ಸರ್. ಅಷ್ಟೇ 2.5 ಕೆಜಿ ಹೋಗ್ತಾರ ಬಿತ್ತನೆಗೆ? ಹ್ಞೂ ಸರ್, 2.5 ಕೆಜಿ ಬೀಜ ಹೋಗ್ತಾವ ಸರ್. ಒಂದು ಸುಮಾರು ಒಂದು 15-20 ದಿನ ಮೇಲೆ ಮತ್ತೆ ಒಳಗ ರೂಟ್ ರೋಡ್ಸ್ಬೇಕು ಸರ್ ಅದನ್ನ. ಕಳೆ ಬಂದ್ಬಿಟ್ಟಿರ್ತ ಸರ್ ಹಠಾತ್ಗೆ, ಅಲ್ಲಿ ಅದು ಮಳೆ ಜಾಸ್ತಿ ಆತಂದ್ರ ರೂಟ್ ರೋಡ್ಸ್ ಬಿಡ್ಬೇಕು ಸರ್. 15 ದಿನದಾಗ 15-20 ದಿನದಾಗ ರೂಟ್ ರೋಡ್ಸಿದ್ ಸರ್ ಕಳೆ ತಕ್ಕಬೇಕು ಸರ್ ಅಷ್ಟೊತ್ತಿಗೆ. ಮೊದ್ಲಾಗ ರೂಟ್ ರೋಡ್ ಹಾಕ ಮುಂಚೆನ ಒಂದ್ ಸರ್ತಿ ಕಳೆ ತೆಗ್ದು ಬಿಡ್ತು ಸರ್ 15 ದಿನದಾಗ. ಹ್ಮ್ ಸರ್, 15 ದಿನದಾಗ ಕಳೆ ತಕೊಂಡ್ ಸರ್ ಕಳೆ ಮುಗಿಯತ್ಲೆ 20 ದಿವಸ ಸಕತ್ ಸರ್ ಅವಾಗ ರೂಟ್ ರೋಡ್ಸ್ ಬಿಡ್ತು ಸರ್. 20 ದಿನದಾಗ ರೂಟ್ ರೋಡ್ಸಿದ್ವು ಅಂದ್ರ ಸರ್ ಮತ್ ಹೊಳ್ಳಿ ಒಂದ್ 45 ದಿನ 50 ದಿವಸದ ಆದ್ಮೇಲೆ ಚೆನ್ನಾಗ್ ಮಳೆ ಆತಂತಂದ್ರ ಒಂದ್ ಸುಮಾರು 1-3 ಫೂಟ್ ಹೈಟ್ ಬೆಳಿತೈತ್ ಸರ್ ಹಠಾತ್ಗೆ. 50 ದಿನಕ್ಕೆ ಸರ್ 50 ದಿನಕ್ಕೆ 3 ಫೂಟ್ ಬೆಳೆ ಆಗತ್ ಸರ್. ಅದ 3 ಫೂಟ್ ಆಗಿಂದ ಒಂದ್ ಸ್ವಲ್ಪ ಪಿಂಚಿಂಗ್ ಮಾಡ್ಬೇಕಾಗತ್ ಸರ್. ಪಿಂಚಿಂಗ್ ಅಂದ್ರ ಕುಡಿ ಚೂಟ್ಬೇಕು ಸರ್ ಅದನ್ನ. ಹೌದಾ, ಯಾಕೆ ಅದು? ಅದ ಇಳುವರಿ ಜಾಸ್ತಿ ಬರ್ತದೆ ಸರ್. ಹಂಗಾರ ಸೈಡ್ ಜಾಸ್ತಿ ಕಿಸಳು ಹೊಡೋದು ಏನಾಕತಿ, ಗಿಡ ಗ್ರೌತ್ ಆಗಿ ಒಂದಿಷ್ಟು ಜಾಸ್ತಿ ಇಳುವರಿಗೆ ಅನುಕೂಲ ಆಕತ್ ಸರ್. ಯಾಕಂದ್ರೆ ದೊಡ್ಡ ಗಿಡ ಆಕತ್ ಸರ್. ಹಂಗಾಗಿ ಈ ತೊಗರಿಗೆ ಯಾವ ತಳಿ ಅದು ನಿಮ್ಗೆ ನೀವು ಬೆಳೆಯೋದು ಸರ್? ಅದ ನಿರ್ಮಲ ಅಂತೇಳಿ ಬರ್ತಾರ, ದುರ್ಗಾ ಅಂತೇಳಿ. ಅದ ಇಲ್ಲಿ ಆಗ್ರಾದಾಗ ಏನು ವಿಶೇಷ ಬೆಳೆಯೋದು ಗುಣ? ಅದ್ರ ವಿಶೇಷ ಅಂದ್ರೆ ಸರ್, ಈಗ ನಾವು ಜವಾರಿ ಬೆಳಿತೀವಲ್ ಸರ್, ಜವಾರಿ 4 ಗಿಡಕ್ಕ ಇದು 1 ಗಿಡಕ್ ಸಮ ಸರ್. ಅದ ಅಂದ್ರೆ ಅಷ್ಟು ಕಾಯಿ ಕಟ್ಟುತ್ತ? ಹ್ಮ್ ಸರ್, ಅಷ್ಟು ಕಾಯಿ ಕಟ್ಟಿಸ್ತದೆ ಸರ್ ಅದು. ಈಗ ಒಟ್ಟು ಹೂ ಬಿಡ್ತಿ ಅಂದ್ರೆ ಅದು ಕಾಯಿ ಫಿಕ್ಸ್ ಸರ್, ಉದ್ರಂಗಲ್ ಸರ್ ಇದು ಇದ್ರದ್ದು. ಹಂಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ ಸರ್ ನಾನು. ಈಗ ಉದಾಹರಣೆಗೆ ಜವಾರಿ ತೊಗರಿ ನಾ 4 ಎಕರೆ ಹಾಕೋದಕ್ಕ ಇದು 2.5 ಎಕರೆ ಹಾಕಕ್ಕ ಸಮ ಆಗ್ತದೆ. ಹ್ಮ್ ಸರ್. ಆಮೇಲೆ ಔಷಧಿ ಜಾಸ್ತಿ ಬಳಸಿಯಂಗಲ್ ಸರ್ ಇದು. ರೋಗ ಕಡಿಮೆನಾ ಇದಕ್ಕೆ? ರೋಗ ಕಡಿಮೆ ಸರ್ ಇದಕ್ಕೆ. ರೋಗ ಕಡಿಮೆ ಸರ್. ಕೀಟಬಾಧೆ? ಕೀಟಬಾಧೆ ಬರ್ತ್ ಸರ್, ಕೀಟಬಾಧೆ ಬರ್ತ ನಿರ್ವಹಣೆ ಮಾಡ್ತು ಸರ್. 9 ದಿನಕ್ಕ ಒಂದ್ ಸರ್ತಿ ಮಾಡ್ಬೇಕು ಸರ್, ಅಂದ್ರ 3 ತಿಂಗಳಿಗೆ. ನೆಕ್ಸ್ಟ್ ಮತ್ತ ಹೊಳ್ಳಿ 4.5 ತಿಂಗಳಿಗೆ ಒಂದು 3 ಸರ್ತಿ ಕೀಟನಾಶಕ ತಕೋಬೇಕು ಸರ್, ಸ್ಪ್ರೇ ಮಾಡ್ಬೇಕು ಸರ್. ಆರ್ಗ್ಯಾನಿಕ್ ಬಳಸ್ಬೇಕು ಸರ್, ಆರ್ಗ್ಯಾನಿಕ್ ಬಳಸೋದ್ ಸರ್ ನಾನು ಜಾಸ್ತಿ. ಹಂಗಾಗಿ ಬಳಸಿ ಕಾಯಿ ಹೂ ಕಟ್ಟಂತಾಗ ಒಂದ್ ಸ್ವಲ್ಪ ಔಷಧಿ ಸ್ಪ್ರೇ ಮಾಡಿಸಿ ಅಂತ ಸರ್ ನಾನು. ಈಗ ಒಟ್ಟಾರಿಗೆ ನೀವು ತೊಗರಿಗೆ ನೀವು ಒಬ್ಬರೇ ಆಗಿರೋದ್ರಿಂದ ತೊಗರಿ ಬೆಳೆಯೋದು ಸೂಕ್ತ ಅನ್ಕೊಂಡಿದ್ದೀರಾ? ಹ್ಞೂ ಸರ್. ಈಗ ದನಕರುಗಳಿಲ್ಲ, ದನಕರ ಹೆಚ್ಚು ಆಳುಗಳ ಅವಲಂಬನೆ ಆಗೋದು ಬೇಡ ಅಂತ. ಹ್ಞೂ ಸರ್. ಈ ಕಳೆ ನಿರ್ವಹಣೆಗೆಲ್ಲ ನೀವು ಟ್ರ್ಯಾಕ್ಟರ್ನ ಬಳಸ್ತೀರಿ? ಟ್ರ್ಯಾಕ್ಟರ್ ಬೆಳೆಸ್ತೇವೆ ಸರ್, ನಡಕ ರೋಟ್ರು. ಆಮೇಲೆ ಮತ್ತೆ ಸಾಲ್ನಾಗ ತಕ್ಕಂತೀವಿ ಸರ್, ನಾನು ನನ್ನ ಹೆಂಡತಿ ಸಾಲಂದ ತಕ್ಕಂತೀವಿ ಸರ್. ಒಂದ್ 2 ಸರ್ತಿ ತಕ್ಕಬೇಕು ಸರ್. ಗಿಡದ ಹತ್ರ ಬಡ್ಡಿಯಲ್ಲಿ ಇರೋದೆಲ್ಲ ನೀವು ಕೈಲಿ ತೆಗಿಲೇಬೇಕು? ನಾವು ತೆಗಿತೀವಿ ಸರ್, ಕೈಲೇ ತೆಗಿಬೇಕು ಸರ್ ಅದನ್ನ. ಸರಿ, ಇದೀಗ ಇದಕ್ಕೆ ಔಷಧೋಪಚಾರಗಳೆಲ್ಲ ಅಗತ್ಯ ಇದೆಯಾ? ಏನಾದ್ರೂ ಸಮಸ್ಯೆಗಳಿಗೆ ಬರ್ತದ? ಕೀಡಿ ಬರ್ತ ಸರ್, ಹಸಿರು ಕೀಡಿ ಬರ್ತದೆ. ಯಾವಾಗ ಬರ್ತದ ಅದು ಸರ್? ಅದು 4-5 ತಿಂಗಳಿಗೆ ಹೂ ಕಟ್ಟ ಅಂತದಾಗ ಬರ್ತದೆ ಸರ್. ಅದು ಮಗ್ಗಿ ಜೋರ್ ಇದ್ದಾಗ ಅಥವಾ ಹೂ ಕಟ್ಟ ಅಂತದಾಗ ಅದು ಜಾಸ್ತಿ ಬರ್ತದೆ ಸರ್. ಅದು ಅವಾಗ ಒಂದಿಷ್ಟು ಹಿಂದಲೇ ಶೀರ್ ಇಡಕ್ ಮುಂಚೆನ ಸ್ಪ್ರೇ ತಕೋಬೇಕು ಸರ್, ಸ್ಪ್ರೇ ಹೊಡಿಬೇಕು ಸರ್ ಔಷಧಿ. 4-5 ತಿಂಗಳ ಆತಂತಂದ್ರ ಸರ್ ಅದು ಅತ್ಲಾಗ ಅದು ಹುಳ ತಿನ್ನಕ ಚಾನ್ಸಸ್ ಇರಗಲ್ ಸರ್, ಬಲ್ ಬಿಡ್ತದೆ ಸರ್. ಅದು ಕಾಯಿ ಬಲ್ ಬಿಟ್ಟಿಂದ ಹುಳ ತಿನ್ನಕ ಚಾನ್ಸ್ ಇರಗಲ್ ಸರ್ ಅದು. ಹ್ಮ್ ಸರ್. ಅದು ಯಾಕಂದ್ರ ಕಾಳು ಅಲ್ಲೇ ದಪ್ಪ ಆಗ್ಬಿಡುತ್ತಲ್ ಸರ್, ಅದ ಅದ ಅಲ್ಲೇ ಕಡಿಮೆ ಆಗ್ಬಿಡುತ್ತೆ ಸರ್. ಹಠಾತ್ಗೆ ಸ್ಪ್ರೇ ತಗೊಂಡ್ಬಿಟ್ಟಿರ್ತಾವ ಒಂದ್ 3 ಸಲ, ಹಂಗಾಗಿ ಅದು ಕಡಿಮೆ ಆಗ್ಬಿಡುತ್ತೆ ಸರ್. ನಿಮ್ಗೆ ಎಷ್ಟು ದಿನದೊಳಗಡೆ ನಿಮ್ಗೆ ಕೈಗೆ ಬರ್ತದೆ ಬೆಳೆಯೋದು? 6 ತಿಂಗಳು ಬೇಕು ಸರ್. 6 ತಿಂಗಳು. ಹ್ಮ್ ಸರ್. ಕಟಾವ್ ಮಾಡುವ ವಿಧಾನಗಳು ಏನೇನು? ಬರೇ ಕಾಯಿ ಕಾಯಿ ಕಾಯಿ ಅಷ್ಟೇ ಕೊಯ್ಕೊಂತೀವಿ ಸರ್ ನಾವು, ಯಾಕಂದ್ರ ಅದು ಸುಮಾರು 5 ಫೂಟ್ ಹೈಟ್ ಹಾಕತ್ ಸರ್ ಗಿಡ. ಹಂಗಾಗಿ ಕಾಯಿ ಕಾಯಿ ಅಷ್ಟೇ ಕೊಯ್ಕೊಂತೀವಿ ಸರ್ ನಾವು. ಕೊಯ್ಕೊಂಡು 3 ಫೂಟ್ ಕಟ್ಟಿಗೆ ಕೆಳಗ ಬಿಟ್ಬಿಡ್ತೀವಿ ಸರ್ ಕೋಲಿನ. ಅದನ್ನ ಕಾಯಿ ಕೊಯ್ಕೊಂಡು ಒಂದ್ ಹತ್ರ ಜಮಾ ಮಾಡ್ತು ಸರ್, ಅದನ್ನ ಜಮಾ ಮಾಡ್ಕೊಂಡು ಮಿಷನ್ಗೆ ಡೈರೆಕ್ಟ್ ಕೊಟ್ಬಿಡ್ತು ಸರ್ ಬಡಿಗಿಲ್ ಸರ್ ಅದನ್ನ. ಹೌದಾ? ಹ್ಮ್ ಸರ್. ಒಣಗಿಸೋ ವಿಧಾನಗಳು ಬೇಡವಾ? ಅದು ಒಣಗಿ ಬಿಟ್ಟಿರ್ ಸರ್, ಹೊಲ್ದಾಗ ಒಣಗಿ ಬಿಟ್ಟಿರ್ ಸರ್. ಅದ ಮತ್ತೊಂದು ವಾರ ಬಿಡ್ತು ಸರ್ ಬಿಸಿಲಿಗೆ, ಯಾಕಂದ್ರ ಪೂರ್ತಿ ಕಟ್ಟಿ ಒಣಗಿದ್ರ ಚಲೋ ಸರ್ ಅದ. ಹಂಗಾಗಿ ಮತ್ತೊಂದ್ ವಾರ ಬಿಡ್ತು ಸರ್, ಮತ್ ಕೊಯ್ಯತ್ಲೆ 1 ವಾರ ಆಗ್ಬಿಡ್ತು ಸರ್. ಅದ ಸಣ್ಣಾಗಿ 2.5 ಎಕರೆ ಕೊಯ್ಯತ್ಲೆ ಮಳೆಗಾಲ ಇರ್ಗಲ್ಲ ಸರ್ ಡಿಸೆಂಬರ್ ಆಗ, ಹಂಗಾಗಿ ಆರಾಮಾಗಿ ಕೊಯ್ತೀವಿ ಸರ್. ಅದು ಹೋದ 1 ವಾರ ಅನ್ನತ್ಲೆ ಅದ ಪೂರ್ತಿ ಕಟ್ಟಿ ಒಣಗಿ ಬಿಟ್ಟಿರ್ತ ಸರ್. ಅದ ಡೈರೆಕ್ಟ್ ಮಿಷನ್ ಬ್ಯಾಗ್ ಕೊಟ್ಬಿಡ್ತು ಸರ್, ಅದ್ ರಾಶಿ ಮಾಡ್ಬಿಡ್ತು ಆಟೋಮೆಟಿಕ್ ಬೀಜನ ಡೈರೆಕ್ಟ್ ಬಂದ್ಬಿಡುತ್ತೆ ಸರ್. ಅದ ಹೌದಾ ಸರ್? ಒಟ್ಟು ಒಂದ್ ಕಡೆ ಹೋಗತ್ ಸರ್, ಒಟ್ಟನ ದಾನಕ್ಕೆ ಉಪಯೋಗ ಆಗತ್ ಸರ್. ಅದ ಈಗ ಈ ತೊಗರಿ ಉಪಚಾರ ಮಾಡೋದಿರ್ತತ? ಈಗ ಕೆಲವ್ರ ಕಡೆಗೆ ತೊಗರಿಯನ್ನ ಕೆಮ್ಮಣ್ಣಿನಲ್ಲಿ ಅದ್ದಿ ಅದು ಒಣಗಿಸಿ ಹಾಗೆ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಹುಳಗಳು ಬೀಳಬಾರ್ದು ಅಂತೇಳಿ. ಯಾಕಂದ್ರೆ ಅದು ಆಹಾರ ಧಾನ್ಯ ಬೆಳೆ ಅಲ್ವಾ, ಮನೆಯಲ್ಲಿ ಇಟ್ಕೊಳ್ಳೋದು ಅದನ್ನ ಶೇಖರಿಸಿ ಇಟ್ಕೊಳ್ಳೋದು ಬಹಳ ಅಗತ್ಯ ಇರ್ತದೆ. ಅದು ನಮಗೆ ಊಟಕ್ಕ ಎಷ್ಟು ಬೇಕಾಗೈತೆ ಸರ್? ಅಂದಾಜು ಒಂದ್ 50 ಕೆಜಿ ಬೇಕಂದ್ರ ಅಷ್ಟು ಉಳಿಸ್ಕೊಂತು ಸರ್. ಒಂದ್ ದಿವಸ ರಾತ್ರಿ ನೆನೆಕ್ತೇವ್ ಸರ್, ಬೆಳಿಗ್ಗೆ ಹೊರಗ್ ತೆಗಿಬೇಕು ಸರ್ ಅದನ್ನ. ಕೆಮ್ಮಣ್ಣ ಹಚ್ಚಿ ಬೆಳತನ ಹಂಗ ಅದನ್ನ ಕೆಮ್ಮಣ್ಣಾಗ ಇರ್ಬೇಕು ಸರ್ ಅದ. ಆಮೇಲೆ ಬೆಳಿಗ್ಗೆ ಒಣಗ್ಬೇಕು ಸರ್ ಅದನ್ನ. ಒಣಕಿ ಪೂರ್ತಿ 2 ದಿವಸ ಒಣ ಕಟ್ಟಿ ಒಣಗಿಸ್ಬೇಕು ಸರ್ ಅನ್ನ. ಒಣಗಿಸಿ ಇದಕ್ಕೆ ಹಾಕಿಸ್ತೇವೆ ಸರ್, ಜೋಳ ಹಿಟ್ಟು ಆಗ್ತೈತಲ್ಲ ಸರ್, ಹಿಟ್ಟಿನ ಗಿರಣಿಗೆ ಹಾಕಕ್ ಬರುತ್ತೆ ಸರ್, ಇಲ್ಲ ಕಲ್ಲಾಗ ಒಡ್ಯಾಕ ಬರುತ್ತೆ ಸರ್, ಬಿಸಕಲ್ಲಾದ್ರೆ ಹಾಕೋಬಹುದು, ಬಿಸಕಲ್ಲಾಗಾದ್ರೆ ಹಾಕೋಣಕ್ ಬರುತ್ತೆ ಸರ್, ಬೇಳೆ ಮಾಡಿ ಇಟ್ಕೋಬಹುದು, ಬೇಳೆ ಮಾಡಿ ಇಟ್ಕೋಣಕ್ ಬರುತ್ತೆ ಸರ್. ಬೆಲೆ ಹೇಗಿದೆ? ನನಗೆ 6,800 ರೂಪಾಯಿ ಕ್ವಿಂಟಲ್ ಸಿಕ್ಕತ್ ಸರ್ ಅದು. ಹ್ಞೂ ಸರ್, 9 ಕ್ವಿಂಟಲ್ ಆಗಿತ್ತು ಸರ್, 2.5 ಎಕರೆಗೆ. 2.5 ಎಕರೆಗೆ 9 ಕ್ವಿಂಟಲ್ ಆಗಿದೆ. ಹ್ಞೂ ಸರ್. ಒಳ್ಳೆ ಇಳುವರಿ ಬರ್ತದೆ ಹಂಗಾರೆ. ಚಲೋ ಬಂತು ಸರ್, 60,000 ರೂಪಾಯಿದ್ದು ಆಯ್ತು ಸರ್ ಅದು. ಹೋ 60,000 ರೂಪಾಯಿ ಪಟ್ಟಿ ಆಯ್ತು ಸರ್. ನಾನು ಖರ್ಚು ಮಾಡಿದ್ದಂದ್ರೆ 25,000 ರೂಪಾಯಿ ಖರ್ಚು ಬಂದಿತ್ತು ಸರ್ ಅದಕ್ಕೆ. 60,000 ರೂಪಾಯಿದಾಗ 25,000 ರೂಪಾಯಿ ಬರ್ತ ಸರ್. ಒಂದು 35,000 ರೂಪಾಯಿ ನನಗೆ ಅದು ಲಾಭ ಅನಿಸ್ತು ನೋಡಿ ಸರ್. 4 ತಿಂಗಳೊಳಗೆ ಅಷ್ಟು ಗಳಿಸ್ಬಿಡ್ತಾರೆ. 6 ತಿಂಗಳು ಬೇಕು. ಮೇದಾಗ ನಾಟಿ ಮಾಡಿದ್ರೆ ಸರ್ ಬೀಜನ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಗ ಪೂರ್ತಿ ಇದಾಗತ್ತೆ ಸರ್. ಜೂನ್ ಮಳೆ ಆಗ್ಲಲ್ಲ ಮೇದಾಗ ಅಂತಂದ್ರೆ ಜೂನ್ ನಾಗ ನಾಟಿ ಮಾಡಿದ್ರೆ ಸರ್ ಡಿಸೆಂಬರ್ ಗೆ ಕಟ್ ಆಗತ್ತೆ ಸರ್. ಆಕ್ಚುಲಿ ಅದನ್ನು ಮೇದಾಗ ಮಾಡಿದ್ರೆ ಚಲೋ ಸರ್, ಜಲ್ದಿ ಬರ್ತೈತಿ. ಜೂನ್ ನಾಗ ಈ ಸಲ ಮಳೆ ಲೇಟ್ ಆಗ್ಬಿಡುತ್ತೆ ಸರ್ ಈ ವರ್ಷ, ಹಿಂಗಾಗಿ ಈಗ 1 ತಿಂಗಳ ಮೇಲೆ 10 ದಿವಸದ ಆಗೈತೆ ಸರ್, ಅಂದ್ರೆ 40 ದಿನದ ಆಯ್ತು ಸರ್. ಎಲ್ಲಿ ಮಾರ್ಕೆಟ್ಗೆ ಹೋಗ್ತಿರನ್ನ? ಮಾರ್ಕೆಟ್ಗೆ ಸರ್ ದಲ್ಲಾಳಿ ಅಂಗಡಿಗೆ ಕಳಿಸ್ತೇನೆ ಸರ್ ನಾನು. APMC ತಗೊಂತಾರ್ಬಿಡು ಸರ್, ತಗಂದ್ರೆ ಅವ್ರಿಗೆ ಬಹಳ ಬೇಕು ಸರ್, ಅವ್ರಿಗೆ ಒಂದ್ 10 ಕ್ವಿಂಟಲ್ ಇತ್ತಂದ್ರೆ ಅವ್ರು ಬೆಂಬಲ ಬೆಲೆಗೆ ತಗೊಂತಾರ ಸರ್. ಬೆಂಬಲ ಬೆಲೆ ಎಷ್ಟಿದೆ ಈಗ? ಬೆಂಬಲ ಬೆಲೆ ಸರ್ ಹೋದ ವರ್ಷ 7,500 ಇತ್ತು ಸರ್, ಅದು ಈ ವರ್ಷ ಮಾರ್ಕೆಟ್ ಗೆ ಹೊಸ ಕಾಳು ಬಂದ್ಮೇಲೆ ಗೊತ್ತಾಗತ್ತೆ. ಈಗ ನೀವು ಹೊರಗಡೆ ಕೊಟ್ರೆ ಹೆಂಗ್ ಕೊಡ್ತೀರಾ ನೀವು ಹೊರಗಡೆ ಸರ್? ಅದು ಒಂದತ್ರ ಅಲ್ಲದೆ 2 ಹತ್ರ ನಾವು ಕೇಳ್ತೇವೆ ಸರ್, ತಾವ್ರಗೇರ ಮಾರ್ಕೆಟ್, ಇಲ್ಲಾಂದ್ರ ಕುಷ್ಟಗಿ ಮಾರ್ಕೆಟ್, ಇಲ್ಲಾಂದ್ರ ಕೊಪ್ಪಳ ಮಾರ್ಕೆಟ್, ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕೊಡ್ತೇವೆ ಸರ್. ಅಲ್ಲ ಅಂದಾಜಿ ಈಗ ಎಷ್ಟಿದೆ ರೇಟ್, ಎಷ್ಟ್ ಸಿಕ್ತು ನಿಮ್ಗೆ ಲಾಸ್ಟ್ ಟೈಮ್? ಲಾಸ್ಟ್ ಟೈಮ್ ನನಗೆ 6,800 ಸಿಕ್ತು ಸರ್. ಓಹೋ, ಒಟ್ಟು ತೊಗರಿ ನಿಮಗೆ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಆಗಿದೆ. ಹೌದು ಸರ್. ಅದರಲ್ಲಿ ಇದು ನೀವು ಬೆಳೆಯುವಂತ ವಿಶೇಷ ತಳಿ ಆಗಿರೋದ್ರಿಂದ ಸರ್ ಹೆಚ್ಚು ಇಳುವರಿ ಬರ್ತದೆ. ಹೌದು ಸರ್. ಹೂ ಕಟ್ಟಿದ ಮೇಲೆ ಕಾಯಿ ಪಕ್ಕ ಅದು. ಹ್ಞೂ ಸರ್, ಕಾಯಿ ಪಕ್ಕ. ಆಮೇಲೆ ಒಂದ್ ಸ್ವಲ್ಪ ಇದು ಏನಕತ್ತೆ ಅಂದ್ರೆ ಸರ್, ಒಂದು ತೇವಾಂಶ ಹಂಗ ಮಳೆಗೆ ಎಕ್ದುಮ್ ಕೈ ಕೊಡ್ತೆ ಅಂದ್ರೆ 15 ದಿವಸ ತಡ್ಕೊಂಡ ಕೆಪಾಸಿಟಿನ ಇರ್ತೈತೆ ಸರ್ ತೊಗರಿಗೆ. ಏನ್ ಮೆಕ್ಕೆಜೋಳ ಸಜ್ಜಿ ಅಂತಾಗ ಎಕ್ದುಮ್ ಒಣಗ ಬಾಡಿ ಹೋಗಂಗಿಲ್ಲ ಸರ್ ಅದು. ಸ್ವಲ್ಪ ಅಂದ್ರೆ ಬರೋದಲ್ಲೂ ಸಹಿತ ಅದಕ್ಕೆ ಬೆಳೆಯುವ ಇದು ಇದೆ, ಶಕ್ತಿ ಉಂಟು, ಶಕ್ತಿ ಐತೆ, ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಐತೆ ಸರ್ ಅದಕ್ಕೆ. ಹಿಂಗಾಗಿ ಸರ್ ಮತ್ತೆಲ್ಲ ಖರ್ಚು ಜಾಸ್ತಿ ಬರಕತ್ತಿದ್ವು ಸರ್, ಮೆಕ್ಕೆಜೋಳಕ್ಕ, ಆಮೇಲೆ ಸಜ್ಜಿಗೆ, ಆಮೇಲೆ ನವಣಿಗೆ, ಅವಕ್ಕೆಲ್ಲ ಖರ್ಚು ಬಹಳ ಬರೋದ್ ಸರ್. ಅದನ್ನ ಕೈ ಬಿಟ್ಕೊಂಡ್ಬಿಟ್ಟು ಸತಿನ ಒಂದು ಕುಂಟಿ, ಆಮೇಲೆ ಕೂರ್ಗಿ, ಆಮೇಲೆ ಗಡ್ಡೆ ಕುಂಟಿ, ಆಮೇಲೆ ಅಡಿ ಹೊಡೆಯೋದು ಅಂದ್ರೆ ಎತ್ತುಗಳು ಬೇಕಾಗಲ್ಲ ಸರ್. ಅದ್ರ ಸಲುವಾಗಿ ಟ್ರ್ಯಾಕ್ಟರಿಗೆ ಸಂಬಂಧಪಟ್ಟದ ಕೆಲಸ ಮಾಡ್ಸೀನಿ ಸರ್ ನಾನು 2 ವರ್ಷದಿಂದ. ಈಗ ತೊಗರಿ ಜೊತೆಗೆ ಬೇರೆ ಏನೇನು ಬೆಳಿತೀರಿ ನೀವು ತೊಗರಿ ಅಲ್ದೇನೆ? ತೊಗರಿ ಜೊತೆ ಸರ್ ಇದನ್ನ ಗುರಾಳ ಹಾಕ್ತೀವಿ ಸರ್. ಮಿಶ್ರವಾಗಿ ಬೆಳಿತೀರಾ ಅದ್ರಾಗೆ? ಸಪರೇಟ್ ಮಿಶ್ರವಾಗಿ ಬೆಳಿತೀವಿ ಸರ್, ಯಾಕಂದ್ರೆ ಅಲ್ಲಿ ಕೆಲವೊಂದತ್ತೆಲ್ಲ ಇದು ಗ್ಯಾಪ್ ಇರ್ತೈತಲ್ಲ ಸರ್, ಅದು ಏನಾರ ಕುಂಟಿ ಹೊಡೆತ್ಲೆ, ಆಮೇಲೆ ಬೀಜ ಊರತ್ಲೆ ಅದು ಉಠ್ಲಿಲ್ಲ ಅಂತ ಅಂತಂದ್ರೆ ಒಂದು 10 ಫೋಟ್ 20 ಫೋಟ್ ಗ್ಯಾಪ್ ಇತ್ತಂದ್ರೆ ಅಲ್ಲಿ ಗುರಾಳ ಊರ್ಕೊಂಡ್ಬಿಡ್ತು ಸರ್. ಇಲ್ಲ ಗುರಾಳ ಊರ್ಕೊಂತು, ಇಲ್ಲಾಂದ್ರೆ ಅಲಸಂದಿ ಊರ್ಕೊಂತು ಸರ್. ನಮ್ಗೆ ಎಷ್ಟು ಬೇಕು ಅಷ್ಟು ಗುರಾಳ, ಎಷ್ಟು ಬೇಕು ಅಷ್ಟು ಅಲಸಂದಿ ಊರ್ಕೊಂಡ್ಬಿಡ್ತು ಸರ್. ತೊಗರಿ ಗ್ಯಾಪ್ದಲ್ಲಿ ಊರ್ಕೊಂಡು ಅದು ಕವರ್ ಮಾಡ್ಕೊಂಡ್ಬಿಡ್ತು ಸರ್, ಗುರಾಳ ನನ್ನ ಚಟ್ನಿಗೆ ಆಗುತ್ತೆ ಸರ್. ನಿಮ್ದು ಮಳೆಯಾಶ್ರಿತ ಭೂಮಿ ಆಗಿರೋದ್ರಿಂದ ವರ್ಷಕ್ಕೆ ಒಂದೇ ಬೆಳೆ ತಗೊಳ್ತೀರಿ? ಹ್ಞೂ ಸರ್. ಹಿಂಗಾರಿನಲ್ಲಿ ಏನು ಬೇರೆ ಏನಾದ್ರು ಬೆಳಿಲಿಕ್ಕಾಗಲ್ಲ? ಹಿಂಗಾರಿನಲ್ಲಿ ಬೆಳೆಯಕ್ ಆಗಲ್ಲ ಸರ್, ಯಾಕಂದ್ರೆ ಮತ್ತೆ ಡಿಸೆಂಬರ್ ಗೆ ಕಟಾವ್ ಆತಂದ್ರೆ ಡಿಸೆಂಬರ್ ಗೆ ಇಸಕ್ಕಿ ಮಳೆ ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತಾವ ಸರ್ ಮಳೆ ಅಲ್ಲಿಗೆ. ಮತ್ತೆ ಹಿಂಗಾಗಿ ಅದು ಮಳೆ ಆತಂದ್ರ ಅದು ಏನು ಮಾಡಕ್ ಆಗಲ್ಲ ಸರ್, ಲಾಸ್ಟ್ ಮಳೆ ಹಾಕಿಸ್ಬಿಡ್ತು ಸರ್ ಒಂದೊಂದು ಜನವರಿಗೆ ಹಾಕಿರ್ತೈತಿ, ಆದ್ರ ಅದ್ ಮುಂದೆ ಆಗತ್ತ ಅನ್ನೋದು ಗ್ಯಾರಂಟಿ ಇರಲ್ಲ ಸರ್, ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತು ಸರ್, ಮತ್ತೆ ಭೂಮಿನ ಮತ್ತೆ ಅದ ಮಾಡ್ಕೋಬೇಕಲ್ಲ ಸರ್, ಡಿಸೆಂಬರ್ ಗೆ ಕ್ಲೋಸ್ ಮಾಡ್ಬಿಡ್ತು ಸರ್ ನಾನು. ಅತ್ತಾಗ ಇನ್ನು ಮುಂಗಾರಿಗೆ ಬರೋದ್ರೊಳಗೆ ನಿಮಗೆ ಅದು ಖಾಲಿ ಇರ್ತದೆ? 5 ತಿಂಗಳ ಇರುತ್ತೆ ಸರ್ ನಮ್ಮ ಮತ್ತೆ ಮುಂಗಾರು ಬರಕ. 5 ತಿಂಗಳದೊಳಗೆ ಮತ್ತೆ ಭೂಮಿ ನಿರ್ವಹಣೆ ಮಾಡ್ಕೋಬೇಕು ಸರ್, ಅದ ಮಾಡ್ಕೋಬೇಕು ಸರ್, ಭೂಮಿ ಅದ ಮಾಡ್ಕೊಂಡು ಸರ್. ನೋಡಿ 2.5 ಎಕರೆಯಲ್ಲಿ ತೊಗರಿ ಒಂದೇ ಮಾತ್ರ ಬೆಳಿತೀರಿ ಸರ್, ಅಷ್ಟರಿಂದ ಜೀವನ ನಡೀಲಿಕ್ಕೆ ಆಗ್ತಾ ಇದೆಯಾ? ಹೇಗೆ ಮತ್ತೆ ಬೇರೆ ಏನೇನು ಕೆಲ್ಸಕ್ಕೆ ಹೋಗ್ತೀರಾ? ಬೇರೆ ಕೂಲಿ ಹೋಗು ಸರ್ ನಾವು. ಹೌದಾ? ಕೂಲಿ ಹೋಗು ಸರ್. ಈಗ ತೊಗರಿ ಈಗ 2.5 ಎಕರೆ ತೊಗರಿ ಏನ್ ಮಾಡ್ತೀವಲ್ಲ ಸರ್, ಅದ್ರೊಳಗ ಒಂದ್ ವಾರ ಹೊಲ್ದಾಗ ಕೆಲ್ಸ ಇದ್ರೆ ತೊಗರಿ ಇರ್ ಸರ್, 4 ದಿವಸ ಒಂದ್ ವಾರ ಮತ್ತೆ ಗ್ಯಾಪ್ ಆಗತ್ ಸರ್, ಅದ್ರೊಳಗ ಕೆಲ್ಸ ಇರಲ್ಲ ಸರ್. ಆ ಟೈಮ್ನಾಗ ನನ್ನ ಹೆಂಡತಿ ನಾವು ಕೂಲಿ ಹೋಗು ಸರ್. ಹೌದಾ? ಕೂಲಿ ಹೋಗು ಸರ್. ಏನೇನ್ ಇಲ್ಲಿ ಕೂಲಿ ಕೆಲ್ಸಗಳು ಇರ್ತವೆ? ಇಲ್ಲಿ ಬೀಜೋತ್ಪಾದನೆ ಜಾಸ್ತಿ ಅದಲ್ ಸರ್ ಇಲ್ಲಿ. ಓಹೋ. ಕಲ್ಲಂಗಡಿ ಕ್ರಾಸಿಂಗ್, ಆಮೇಲೆ ಟೊಮಾಟೋ ಕ್ರಾಸಿಂಗ್. ಒಂದ್ ಸಾಮಾನ್ಯ ಸಣ್ಣ ಬಡ ಕುಟುಂಬ ಭೂಮಿ ಇಲ್ದಿದ್ರು ಸಹಿತ ಕೂಲಿಯನ್ನು ಆಶ್ರಯಿಸಿಕೊಂಡು ನಿಮ್ಮೂರಲ್ಲಿ ಬದುಕಬಹುದು? ಬದುಕಬಹುದು ಸರ್. ನಿರಂತರ ಕೆಲಸ ಇದೆ ಇಲ್ಲಿ, ನಿರಂತರ ಐತೆ ಸರ್, 12 ತಿಂಗಳನ ಐತೆ ಸರ್ ಇಲ್ಲಿ. ಯಾಕಂದ್ರೆ ಬೀಜೋತ್ಪಾದನೆ ಕಂಪನಿಗಳು ಸುಮಾರು 8-10 ಕಂಪನಿಗಳು ಇಲ್ಲಿ ಬೀಜೋತ್ಪಾದನೆ ಮಾಡ್ತಾವ ಸರ್. ಹಂಗಾಯ್ತು ಸರ್, ಇಲ್ಲಿ 12 ತಿಂಗಳನ ಇಲ್ಲಿ ಕೂಲಿ ಸಿಗ್ತಾವ ಸರ್. ಪುಟ್ಟ 2.5 ಎಕರೆ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಕೃಷಿ ಕೂಲಿ ಕಾರ್ಮಿಕರಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಮನೆಯವರು ಸಹಿತ ವ್ಯವಸಾಯದಲ್ಲಿ ಸಹಕಾರ ಮಾಡ್ತಾರ? ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದ ಅಥವಾ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇರ್ತದ? ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಸರ್, ಯಾಕಂದ್ರೆ ಮನ್ಯಾಗ ಅಡಿಗೆನೂ ಮಾಡ್ಬೇಕು, ಬಟ್ಟೆನೂ ತೊಳಿಬೇಕು, ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಹೊಲದಾಗ ಬರ್ಬೇಕು, ಅವ್ರಿಗೆ ಇರ್ತದೆ ಸರ್. ಹೊಲದಲ್ಲಿ ಅವ್ರ ಹೆಣ್ಮಕ್ಳ ಪಾತ್ರ ಏನೇನು ಇರ್ತದೆ? ಪಗರಿ ಊರವದು ಎಲ್ಲದ ಅವ್ರ ಜೋಡಿನೂ ಮಾಡಿಸ್ತು ಸರ್, ಪಗರಿ ಊರ್ತಾರ ಸರ್. ಪಗರಿ ಊರಿದ ಮೇಲೆ ಕಳೆ ತೆಗಿತಾರ ಸರ್, ಕಳೆ ತೆಗ್ದಿಂದ ಮುಂದ ಸ್ಪ್ರೇ ಎಣ್ಣೆ ಔಷಧ ಹೊಡೆಯೋದ ಮಾಡಗಲ್ ಸರ್ ಅವ್ರು, ಅದನ್ನ ನಾನು ಮಾಡ್ಕೊಂಡಿನಿ ಸರ್ ಕೂಲಿ ಆಳು ಹಚ್ಕೊಂಡ. ಮತ್ತೆ ಒಳ್ಳೆ ಈಗ ಕಟಾವ್ ಮಾಡ್ಬೇಕಾದ್ರೆ ಅವರು ಬರ್ತಾರ ಸರ್, ಕಟಾವ್ ಮಾಡ್ತಾರ ಸರ್, ತೊಗರಿನ ಮತ್ತೆ ಮಿಷನ್ಗೆ ಹೆಲ್ಪ್ ಮಾಡ್ತಾರ ಸರ್, ಮಿಷನ್ ಕೊಡ್ತಾರ ಸರ್. ಆದ್ರ ಅಂದ್ರೆ ಒಂದ ಎರಡು ಆಳಿಗೆ ಆಗಂಗಿಲ್ಲ ಸರ್, ಒಂದ್ 4-5 ಆಳು ಬೇಕಾಗ ಸರ್ ಮಿಷನ್ ಹಾಕೋತ್ನಾಗ, ಒಂದ್ 4-5 ಆಳು ಇಟ್ಕೊಂಡು ನಾವು ಮನೆಯವ್ರು ಇಟ್ಕೊಂಡು ಮಾಡ್ತೇವೆ ಸರ್. ಒಳ್ಳೆಯದು ಸೋಮಣ್ಣ ಅವರೇ, ಇದುವರೆಗೂ ನಿಮ್ಮ ಕೃಷಿ ಅನುಭವಗಳನ್ನು ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ನಡೆಸ್ತಿರ್ತಕ್ಕಂಥ ಜೀವನದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಸೋಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರೇ, ಈಗ ಕೇಳೋಣ ರೈತರಿಗೆ ಸಲಹೆ. ಜೇನುನೊಣಗಳು ಸಂಘಜೀವಿಗಳಾಗಿದ್ದು ಜಾತಿ ಹಾಗೂ ವಯಸ್ಸಿಗೆ ಅನುಗುಣವಾಗಿ ಗೂಡಿನ ವಿವಿಧ ಚಟುವಟಿಕೆಗಳಲ್ಲಿ ನಿರತವಾಗಿರುತ್ತವೆ. ಜೇನು ಕುಟುಂಬದಲ್ಲಿ ರಾಣಿ ನೊಣ, ಕೆಲಸಗಾರ ನೊಣ ಹಾಗೂ ಗಂಡು ನೊಣಗಳೆಂಬ 3 ಜಾತಿಯ ನೊಣಗಳಿದ್ದು ಒಂದು ಕುಟುಂಬದಲ್ಲಿ ಒಂದೇ ಒಂದು ರಾಣಿ, ಸಾವಿರಾರು ಕೆಲಸಗಾರರ ನೊಣಗಳು ಹಾಗೂ 100 ಗಂಡು ನೊಣಗಳು ಇರುತ್ತವೆ. ರಾಣಿಯು ಪ್ರತಿನಿತ್ಯ ಮೊಟ್ಟೆಗಳನ್ನು ಇಡುತ್ತಾ ಗೂಡಿನಲ್ಲಿ ನೊಣಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ. ಜೊತೆಗೆ ತನ್ನ ದೇಹದ ಗ್ರಂಥಿಗಳಿಂದ ರಾಸಾಯನಿಕಗಳನ್ನು ಸ್ರವಿಸಿ ಆ ಮೂಲಕ ಗೂಡಿನ ಎಲ್ಲ ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಡೆಯುವಂತೆ ಮಾಡುವುದೇ ರಾಣಿ ನೊಣದ ಮುಖ್ಯ ಕಾರ್ಯ. ಗಾತ್ರದಲ್ಲಿ ಇದು ಅತ್ಯಂತ ದೊಡ್ಡದು. ಹೊಟ್ಟೆಯ ತುದಿ ಚೂಪಾಗಿದ್ದು ರೆಕ್ಕೆಗಳು ಹೊಟ್ಟೆಯ ಅರ್ಧ ಭಾಗವನ್ನು ಮಾತ್ರ ಮುಚ್ಚಿರುತ್ತವೆ. ಕುಟುಂಬಗಳು ವಿಭಜನೆ ಹೊಂದುವ ಸಂದರ್ಭದಲ್ಲಿ ಮಾತ್ರ ಇವುಗಳ ಉತ್ಪತ್ತಿ ಗೂಡಿನಲ್ಲಿ ಕಂಡುಬರುತ್ತದೆ. ಹೊಸ ರಾಣಿಯ ಗರ್ಭಧಾರಣೆ ಆದ ನಂತರ ಉಳಿಯುವ ಗಂಡು ನೊಣಗಳನ್ನು ಕೆಲಸಗಾರ ನೊಣಗಳು ಕ್ರಮೇಣ ಕೊಂದು ಹೊರಹಾಕುತ್ತವೆ, ಅಥವಾ ಆ ಗಂಡು ನೊಣಗಳು ಸ್ವಾಭಾವಿಕವಾಗಿ ಸಾವು ಹೊಂದಬಹುದು. ಕೆಲಸಗಾರ ನೊಣಗಳು ಗಾತ್ರದಲ್ಲಿ ಚಿಕ್ಕವಾಗಿದ್ದು ಅವುಗಳ ಹೊಟ್ಟೆಯ ತುದಿ ಚೂಪಾಗಿರುತ್ತದೆ. ಹೊಟ್ಟೆಯ ತುದಿಯಲ್ಲಿ ಚುಚ್ಚುವ ಮುಳ್ಳು ಇರುತ್ತೆ. ರೆಕ್ಕೆಗಳು ಹೊಟ್ಟೆಯನ್ನು ಪೂರ್ಣವಾಗಿ ಮುಚ್ಚಿರುತ್ತವೆ. ಕೆಲಸಗಾರ ನೊಣಗಳ ಬಾಯಿ ಹಾಗೂ ಕಾಲುಗಳು ಸೂಕ್ತ ಮಾರ್ಪಾಡುಗಳನ್ನು ಹೊಂದಿದ್ದು ಮಕರಂದ ಹಾಗೂ ಪರಾಗ ಸಂಗ್ರಹಣೆಗೆ ಸಹಾಯಕವಾಗಿರುತ್ತವೆ. ವಯಸ್ಸಿಗೆ ಅನುಗುಣವಾಗಿ ಕೆಲಸಗಾರ ನೊಣಗಳು ಗೂಡಿನಲ್ಲಿ ಎರೆಯನ್ನು ಕಟ್ಟುವುದು, ಗೂಡು ಕಣಗಳ ಸ್ವಚ್ಛತೆ, ಮರಿಗಳಿಗೆ ಆಹಾರ ಉಣಿಸುವುದು, ನೀರು, ಪರಾಗ, ಮಕರಂದದ ಸಂಗ್ರಹಣೆ, ಗೂಡಿನ ರಕ್ಷಣೆ, ಹೊಸ ಜಾಗ ಹಾಗೂ ಆಹಾರ ಹುಡುಕುವುದು ಇತ್ಯಾದಿ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆಹಾರ ಸಂಗ್ರಹಣೆಗೆ ತಮ್ಮ ಗೂಡಿನಿಂದ ಸುಮಾರು 1-1.5 ಕಿಲೋಮೀಟರ್ ಸುತ್ತಳತೆಯ ಪ್ರದೇಶದಲ್ಲಿ ಕೆಲಸ ಮಾಡುವ ಇವು ಸುಮಾರು 45-85 ದಿನಗಳವರೆಗೆ ಬದುಕಿರುತ್ತವೆ. ಜೇನು ಕುಟುಂಬದಲ್ಲಿ ಎರೆಗಳ ಅಂದರೆ ಮೇಣದ ಹುಟ್ಟುಗಳು ರಚನೆ ಮೇಣದಿಂದ ಆಗಿದ್ದು ಒಂದು ಎರೆಯ ಎರಡೂ ಬದಿಯಲ್ಲಿ ಸಾವಿರಾರು ಷಡ್ಭುಜಾಕೃತಿಯ ಕಣಗಳಿರುತ್ತವೆ. ಸಾಮಾನ್ಯವಾಗಿ ಎರೆಯ ಮೇಲ್ಭಾಗದಲ್ಲಿ ಜೇನಿನ ಸಂಗ್ರಹಣೆ, ನಂತರದಲ್ಲಿ ಪರಾಗದ ಸಂಗ್ರಹಣೆ ಇದ್ದು ಇನ್ನುಳಿದ ಹೆಚ್ಚು ಭಾಗದಲ್ಲಿ ಮೊಟ್ಟೆ, ಮರಿ ಹಾಗೂ ಕೋಶ ವ್ಯವಸ್ಥೆಯ ಹಂತಗಳು ಕಂಡುಬರುತ್ತೆ. ಹೊಸ ರಾಣಿಯನ್ನು ಬೆಳೆಸುವ ಸಂದರ್ಭದಲ್ಲಿ ಕಡಲೆಕಾಯಿ ಆಕಾರದ ರಾಣಿ ಕಣಗಳು ಎರಿಗಳ ಕೆಳಭಾಗದಲ್ಲಿ ಕಂಡುಬರುತ್ತವೆ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಕೃಷಿ ಗೀತೆ. ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ, ಈ ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ, ವಿಪುಲ ಮನುಜರ ತಾಯಿ ಸಿಮರು ಬಾಳಲ್ಲದೆ, ವಿಪುಲ ಮನುಜರ ತಾಯಿ ಸಿಮರು ಬಾಳಲ್ಲದೆ, ಈ ಪರಿಯ